ಈ ರೀತಿ ಬೇರೆ ಬೇರೆ ರೀತಿಯ ಪ್ಲೇಸಿಗೆ ಹೊಂದ್ಕೊಳ್ಳಂತ ಮಾರ್ಕೆಟ್ ಚೆನ್ನಾಗಿ ಸಿಗ್ತಕ್ಕಂಥ ಬೆಳೆಗಳನ್ನು ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಬೆಳಿಬೋದು. ನಾನು ಆಗಲೇ ಹೇಳ್ದಂಗೆ ಕರಿಮೆಣಸನ್ನ ಹಬ್ಸೋವಂಥದ್ದು, ವೆನಿಲಾ ಹಬ್ಸೋವಂಥದ್ದು, ವೀಳ್ಯದೆಲೆ ಹಬ್ಸೋವಂಥದ್ದು, ಈ ರೀತಿ ಬೇರೆ ಬೇರೆ ಬೆಳೆಗಳನ್ನು ಅಡಿಷನಲ್ ಇನ್ಕಮ್ ಆಗಿ ತಗೋಬೋದು ತೆಂಗಿನ ತೋಟದಲ್ಲಿ. ನಾವು ಹಣ್ಣಿನ ಬೆಳೆ ಅಂತ ಹೇಳಿದ್ರಲ್ಲ, ಈ ತೆಂಗಿನ ಗರಿಗಳು ಬೀಳುವಂಥ ಸಮಸ್ಯೆಗಳು ಬಂದಾಗ? ಇಲ್ಲ ಇಲ್ಲ, ಹಣ್ಣಿನ ಬೆಳೆ ಅಂದರೆ ನಾವು ತೆಂಗಿನ ಹತ್ರ ತೆಂಗಿನ ಮರದಿಂದ ಸುಮಾರು ಒಂದು 2-2.5 meters ದೂರದಲ್ಲಿ ಯಾವುದೇ ರೀತಿಯ ಬೆಳೆಗಳನ್ನು ಮಾಡಲಿಕ್ಕೆ ಹೋಗಬಾರ್ದು. 4 ಗಿಡ ತೆಂಗಿನ ಮಧ್ಯೆ ಒಂದು ಗಿಡ ಅಥವಾ 2 ಗಿಡ ಹಾಕೋಬೋದು. ಆವಾಗ ಆ ರೀತಿ ತೊಂದರೆಗಳು, ಗರಿ ಬೀಳೋ ತೊಂದರೆಗಳಾಗಲಿ ಅಥವಾ ಇನ್ನೊಂದು ತೊಂದರೆಗಳಾಗಲಿ ಆಗಲ್ಲ. ನಮ್ಮ ರೈತ ಬಾಂಧವರು ನಿಮ್ಮನ್ನು ಸಂಪರ್ಕ ಮಾಡಿ ಈ ತೆಂಗಿನ ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡಿಬೇಕು ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಒಂದು 3 ಬಾರಿ ನಮ್ಮ ರೈತರಿಗಾಗಿ ತಿಳಿಸಿ. 9-5-9-1-1-9-5-5-7-3 ಮತ್ತೊಮ್ಮೆ ಹೇಳಿ. 9-5-9-1-1-9-5-5-7-3 9-5-9-1-1-9-5-5-7-3 ಇದು ಡಾಕ್ಟರ್ GM ವಿನಯ್ ಅವರ ದೂರವಾಣಿ ಸಂಖ್ಯೆ. ನಿಮಗೇನಾದ್ರು ಹೆಚ್ಚಿನ ಮಾಹಿತಿಗಳು